रक्तदान सेवाएं स्वास्थ्य सेवा महानिदेशालय स्वास्थ्य एवं परिवार कल्याण मंत्रालय भारत सरकार द्वारा जनहित में जारी। ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೊಂದಲಿಗರ ಪದಗಳು ಗೊಂದಲಿ ದೇವೇಂದ್ರಪ್ಪ ದುರ್ಗಪ್ಪ ಹಾಗೂ ಸಂಗಡಿಯರಿಂದ. ನಾಗಲೋಕದಲ್ಲಿ ನಾಗೇಂದ್ರ ನಾಳ್ವನು, ದೇವಲೋಕದಲ್ಲಿ ದೇವೇಂದ್ರ ನಾಳ್ವನು, ಈ ಭೂಲೋಕದಲ್ಲಿ ಹುಟ್ಟಳ ಗೌರಮ್ಮ, ಭೂಲೋಕದಲ್ಲಿ ಹುಟ್ಟಳ ಗೌರಮ್ಮ, ಅಷ್ಟಾಗಿ ಇಷ್ಟಾಗಿ ತಾ ದೊಡ್ಡ ಮಗಳಾಗಿ 12 ವರ್ಷ ಆದವು ಗೌರಮ್ಮನೆ, 16 ವರ್ಷ ಆದವು ಗೌರಮ್ಮನೆ, ಗೌರಮ್ಮ ಹುಟ್ಟಳ ಯಾರಿಗೆ ಕೊಡಲಿ, ಜಗದಮ್ಮ ಹುಟ್ಟಳ ಯಾರಿಗೆ ಕೊಡಲಿ, ಒಕ್ಕಲಿಗೆ ಮಗನಿಗೆ ಕೊಡಲೆನ ಗೌರಮ್ಮ, ಒಕ್ಕಲಿನ ಬಾಳ್ಯವು ಹೇಳುವೆನು ತಂದೆ, 8 ಎತ್ತಿನ ಸಗಣಿ ನಾ ಬಳಿಲಾರೆ, ಸಗಣಿ ಪುಟ್ಟಿ ಇರೊತ್ತು ನಾ ಹೊರಿಲಾರೆ, ದಿನಕ್ಕೊಮ್ಮೆ ಜ್ವಾಳ ನಾ ಬಿಸುಲಾರೆ, ಒತ್ತರ ರೊಟ್ಟಿ ನಾ ಮಾಡುಲಾರೆ, ಇನ್ಯಾರಿ ಕೊಡಲಿ ಗೌರಮ್ಮ ನಿನಗೆ, ಮದ್ಯಾರಿ ಕೊಡಲಿ ಜಗದಮ್ಮ ನಿನಗೆ, ಕೊಂಟರ ಮಗನಿಗೆ ಕೊಡಲೆನ ಗೌರಮ್ಮ, ಕೊಂಟರ ಬಾಳ್ಯವು ಹೇಳುವೆನು ತಂದೆ, 8 ದಿನದ ಸಂತಿ ನಾ ಮಾಡುಲಾರೆ, ರೊಟ್ಟಿಗೆ ಅಂಗಡಿ ನಾ ಇಡುಲಾರೆ, ದುಡ್ಡಿನ ವ್ಯಾಪಾರ ನಾ ಮಾಡುಲಾರೆ, ಮತ್ತಾರಿ ಕೊಡಲಿ ಗೌರಮ್ಮ ನಿನಗೆ, ಮನ್ಯಾರಿ ಕೊಡಲಿ ಜಗದಮ್ಮ ನಿನಗೆ, ಬ್ರಾಹ್ಮಣನ ಮನೆಗೆ ಕೊಡಲೇನ ಗೌರಮ್ಮ, ಬ್ರಾಹ್ಮಣ ಮನೆ ಬಾಳಿ ಹೇಳುವೆನು ತಂದೆ, ದಿನ ತಣ್ಣಿ ನೀರಿನೊಳಗೆ ನಾ ಮುಳುಗುಲಾರೆ, ಮಡಿ ಬಿಟ್ಟು ಮಡಿಗಳು ನಾ ಉಡುಲಾರೆ, ಜಪತಪಗಳು ನಾ ಮಾಡುಲಾರೆ, ಮಧ್ಯಾಹ್ನ ಊಟ ನಾ ಮಾಡುಲಾರೆ, ಮತ್ತಾರಿ ಕೊಡಲಿ ಜಗದಮ್ಮ ನಿನಗೆ, ಮತ್ತಾರಿ ಕೊಡಲಿ ಗೌರಮ್ಮ ನಿನಗೆ, ಅಪ್ಪ ತಂದೆ ಕೇಳೋ ಗಿರಿರಾಜ ತಂದೆ, ತಂದೆ ಕೇಳೋ ಎನ್ನ ಗಿರಿರಾಜ ತಂದೆ, ಪಟ್ಟಣದಲ್ಲಿ ಶಿವನಲ್ಲಿ ನನ್ನ ಮನಸ್ಸು ಜಂಗಮ ರಾಯಗ ಕೊಡು ನನ್ನ ತಂದೆ, ಬೂದಿ ಬಡ್ಕನೆ ಜಂಗಮ ನವನು, ಮನೆ ಮನಿ ಹಿಟ್ಟು ಮಾಟಕ ಬರುವುದು, ಮನೆ ಮನಿಗೆ ಅಕ್ಕಿ ಮಾಟಕ ಬರುವುದು, ಅವನಿಗೆ ನಾನು ಕೊಡಲಾರೆ ಮಗಳೇ, ಕೆರಿಭಾವಿ ಪಾಲು ಮಾಡೇನ ನಿನಗೆ, ಒಳಿಭಾವಿ ಪಾಲು ಮಾಡೇನ ಗೌರಿ, ಅಷ್ಟು ಮಾತು ಕೇಳಿ ಸಿಟ್ಟಿಗೆ ಎದ್ದು ಅಡವಿ ಅರಣ್ಯ ಹೇಳದಾಳ ಗೌರಮ್ಮ, ಆ ಬೆಟ್ಟ ಈ ಬೆಟ್ಟ ನಡುವೆ ಗುಡ್ಡದ ಬೆಟ್ಟ, ಆ ಬೆಟ್ಟ ಈ ಬೆಟ್ಟ ನಡುವೆ ಗುಡ್ಡದ ಬೆಟ್ಟ, ಭದ್ರಾಕ್ಷಿ ವನದಲ್ಲಿ ರುದ್ರಾಕ್ಷಿ ವನವು, ರುದ್ರಾಕ್ಷಿ ವನದಲ್ಲಿ ಬಾಳಿಯ ವನವ, ಬಾಳಿಯ ವನದಲ್ಲಿ ಲಿಂಬಿಯ ವನವ, ಲಿಂಬಿಯ ವನದಲ್ಲಿ ನಿಂತಾಳ ಗೌರಮ್ಮ, ಲಿಂಬಿಯ ವನದಲ್ಲಿ ನಿಂತಾಳ ಗೌರಮ್ಮ, ಸೂಜಿ ಮೇಲೆ 7 ಸೂಜಿಯ ನಿಲ್ಲಿಸಿ ಅದರ ಮೇಲೆ 1 ಲಿಂಬೆಣ್ಣು ಇಟ್ಟು, ಅದರ ಮೇಲೆ 1 ಲಿಂಬೆಣ್ಣು ಇಟ್ಟು, 2 ಕಾಲು ಮೇಲ್ ಮಾಡಿ ಸಿರುವು ಅಡಿಯ ಮಾಡಿ ಶಿವನಿಗೆ ತಪಸ್ಸಿಗೆ ನಿಂತಾಳ ಗೌರಮ್ಮ, ಗೌರಿಯ ತಪಸ್ಸು ಶಿವನಿಗೆ ಮುಟ್ಟಿತು, ಹೆಣ್ಣಿನ ಮಹಿಮಾ ನೋಡ್ಬೇಕಂದ, ಹೆಣ್ಣಿನ ಗುಟ್ಟು ತಿಳಿಬೇಕಂದ, ಎಂತ ರೂಪ ತಾಳ್ಯಾನು ಶಿವನು, ದಟ್ಟಿ ಪಿತಾಂಬರ ಉಟ್ಟನು ಭಗವಂತ, ಬೆನ್ನಿಗೆ ಕೂಸು ಕಟ್ಟನು ಸ್ವಾಮಿ, ತಲೆ ಮೇಲೆ ಪುಟ್ಟಿ ಹೊತ್ತನು ದೇವ, ಬರುವಂಜ ಕೈಗಳು ನಾನು ಮಾದಿಗೆರ ಓಣಿಯಲ್ಲಿ ಹೊಕ್ಕನು ಸ್ವಾಮಿ ಕುಂಬಾರ ಮನೆಯಲ್ಲಿ ಕುಳಿತಾಳ ಪರುವಂಜಿ ಕಣಿಯೇ ಕಣಿಯೇ ಕಣಿ ಹೇಳು ಬಂದೆ ಕಣಿಯೇ ಕಣಿಯೇ ಕಣಿ ಹೇಳು ಬಂದೆ ಕಣಿ ಎಂಬ ಶಬ್ದವು ಗೌರಮ್ಮ ಕೇಳಿ ಒಬ್ಬ ದಾಸಿಯ ಕಳಿಸಾಳ ಪರುವಂಜಿ ಕರೀಲಿಕ್ಕೆ ಬಾರ ಪರುವಂಜಿ ನಮ್ಮ ತಾಯಿ ಕರೀತಾಳೆ ಬಾರ ಪರುವಂಜಿ ನಮ್ಮ ತಾಯಿ ಕರೀತಾಳೆ ಗಂಡ ಸರಿಲ್ಲದ ಮನೆಗೆ ನಾ ಬರುಲಾರೆ ಪುರುಷನಿಲ್ಲದ ಮನೆಗೆ ನಾ ಬರುಲಾರೆ ನಮ್ಮ ತಾಯಿ ಇರುವರಿಗೆ ನಿನಗೇನ ಭಯ ನಮ್ಮ ತಾಯಿ ಇರುವರಿಗೆ ನಿನಗೇನ ಭಯ